ಹೇಗೆ ಮಾಡ್ತಾ ಬದುಕಿದ್ದಾರೆ, ಮತ್ತು ಯಾವ್ಯಾವ ಮುಖ್ಯ ಸಂದರ್ಭದೊಳಗೆ ಕೃಷಿ ಬದುಕು ಕೂಡ ಬದಲಾವಣೆ ಆಗಿಬಿಡುತ್ತೆ. ಯಾರೋ ಬರ್ತಾರೆ, ಯಾವುದೋ ಒಂದು ಸಂಸ್ಥೆ ಬರುತ್ತೆ, ಅವರ ರೈತರ ವಿಚಾರಗಳೇ ಬದಲಾವಣೆ ಆಗ್ಕೊಂತ ಹೋಗ್ತಾ, ಮತ್ತು ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು ಪ್ರಾರಂಭ ಆಗುತ್ತೆ. ಈ ನಿಟ್ಟಿನೊಳಗೆ ನೋಡಿದಾಗ ಬಸನಗೌಡರು ತಾವು ಮಾಡ್ತಕ್ಕಂಥ ಕೃಷಿಯೊಳಗೆ ಅನೇಕ ಬೇರೆ ಬೇರೆ ಥರದ ಬೆಳೆಗಳನ್ನು ಬೆಳ್ಕೊತ, ಎತ್ತು ಮೇಯಿಸ್ಕೊತ, ಹೊಲ ಹರ್ಕೊತ, ಹಿಂಗೆ ಕೃಷಿ ಮಾಡುವಂಥ ಸಂದರ್ಭದೊಳಗೆ ಬೇರೆ ಸಂಸ್ಥೆ ಬೈಫ್ ಅನ್ನೋಂಥ ಸಂಸ್ಥೆ ಕೂಡ ಅವ್ರನ್ನ ಕೈ ಹಿಡಿತು ಅಂತೇಳಿ ಹೇಳ್ತಾ ಇದ್ರು. ಏನೆಲ್ಲ ಬದಲಾವಣೆ ಕೇಳೋಣ. ನಮಸ್ಕಾರ ಬಸನಗೌಡ್ರೆ. ನಮಸ್ಕಾರ ಸರ್. ಈಗ ನೀವು ಕೃಷಿಗೆ ತೊಡಕೊಂಡಾಗ, ಹಾಂ ಸರ್, ಒಂಥರ ಯೌವನದ ಕಾಲದಲ್ಲಿ ಅಥವಾ ಒಂಥರ 17-18 ವರ್ಷಕ್ಕೆ ಹೇಗಿತ್ತು ಕೃಷಿ ಸರ್? ಆವಾಗಿನ ಕೃಷಿ ಹೇಗಿತ್ತು ಅಂತಂದರೆ ನಾವು ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಕೃಷಿ ಬಗ್ಗೆ. ಅಂದರೆ ಮಾಡಿದ್ರೆ ಒಂದೇ ಬೆಳೆ ಮಾಡ್ತಾಯಿದ್ವಿ. ಏಕ ಬೆಳೆ ಮಾಡ್ತಿದ್ವಿ ಸರ್. ಏನಂದರೆ ಜೋಳ ಬಿತ್ತಿದ್ರೆ ಜೋಳ ಬಿತ್ತಿದ್ವಿ, ಇಲ್ಲಾಂದರೆ ಹತ್ತಿ ಬಿತ್ತಿದ್ವಿ. ಅದು ಸರಿಯಾಗಿ ಮಳೆ ಬಂದರೆ ಬರ್ತಿತ್ತು, ಇಲ್ಲ ಅಂದರೆ ಬರ್ತಿರಲಿಲ್ಲ. ಆಮೇಲೆ ನಾವು ಅದಕ್ಕೆ ಗೊಬ್ಬರ ಎಲ್ಲ ಪರಾವಲಂಬಿ ಇದ್ವಿ ರೀ. ಅದಕ್ಕೆ ಏನೋ ತರಬೇಕಂತಂದರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಇತ್ತು. ಅಂಥ ಸಂದರ್ಭದೊಳಗೆ 1997 ನಮ್ಮಲ್ಲಿ ಬೈಪ್ ಸಂಸ್ಥೆ ಬಂತು ರೀ. ಆದರೆ ಒಂದು ಹೇಳ್ತೀನಿ, ಆ ಕಾಲದಲ್ಲಿ ಈಗ ಮೆಣಸಿನ ಗಿಡ ಹಾಕಿದ್ರು, ಚೆಂಡು ಹೂ ಹಾಕ್ತಿದ್ರು, ಉಳ್ಳಾಗಡ್ಡೆ ಹಾಕ್ತಿದ್ರು, ಬೆಳ್ಳುಳ್ಳಿ ಹಾಕ್ತಿದ್ರು, ಒಂದಕ್ಕೊಂದು ಪೂರಕ ಬೆಳೆಗಳು ಇದ್ದವು ರೀ ಸರ್. ಒಂದೇ ಬೆಳೆ ಬಂದಿದ್ದವು ಅವಾಗ, ತಿಳುವಳಿಕೆ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಬಂತು ರೀ ಸರ್. ಅದು ನಮಗೆ ತಿಳುವಳಿಕೆ ಬರ್ತಿದ್ದಂಗೆ ಬಂದಂಗೆ ರೀ ಸರ್. ಅದು ಮೊದಲೆಲ್ಲ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಒಂದು ಜೋಳ ಬಿತ್ತಿದ್ರೆ ಅದ್ರಾಗೆ ಅಕ್ಕಡಿ ಹಾಕ್ತಿದ್ರು ಸರ್. ಅಕ್ಕಡಿ ಕಾಳೊಳಗೆ ಪುಂಡಿ ಬರ್ತಿತ್ತು, ಆಮೇಲೆ ತೊಗರಿ ಬರ್ತಿತ್ತು, ಆಮೇಲೆ ಅದ್ರ ಜೊತೆ ಅವ್ರಿಗೆ ಕೊಡಿಸ್ತಿದ್ರು. ಹಂಗಾಗಿ ಅವ್ರ ಮನೆಗೆ ಕಾಳನ್ನು ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ ಸರ್. ಇರಲಿಲ್ಲ ರೀ, ಮನೆಗೆ ಬೇಕಾಗುವಂಥ ಬೆಳೆನೆಲ್ಲ ಬೆಳ್ಕೊತಿದ್ರು. ಇತ್ತಿತ್ತಾಗಿನ ಕೃಷಿ ಆಮೇಲೆ, ಹಾಂ ರೀ, ಏಕ ಬೆಳೆ ಪದ್ಧತಿ ಬಂದ ಮೇಲೆ ನಿಮಗೆ ತೊಂದರೆ ಆಯಿತು. ತೊಂದರೆ ಆಯಿತು ಸರ್. ಹೌದಲ್ಲ, ಏಕ ಬೆಳೆ ಪದ್ಧತಿ ಬಂದಾಗ ಏನು ತೊಂದರೆ ಆಯಿತು? ತೊಂದರೆ ಅಂದರೆ ಒಂದೇ ಬೆಳೆ ಬೆಳಿತಿದ್ರು. ಆಮೇಲೆ ಹತ್ತಿ ಬಂತು ಸರ್. ಹತ್ತಿ ಬಂತು, ಗೊಂಜಾಳ ಬಂತು. ಆ ಹತ್ತಿ ಒಳಗೆ ಗೊಂಜಾಳ ಒಳಗೆ ಅಕಡಿ ಹಾಕ್ತಿರ್ಲಿಲ್ಲ, ಮತ್ತು ಬೇರೆ ಏನು ಹಾಕ್ತಿರ್ಲಿಲ್ಲ. ಆಮೇಲೆ ಸರಿಯಾಗಿ ಮಳೆ ಮೇಲೆ ಅವಲಂಬನೆ ಇತ್ತು ರೀ. ಸರಿಯಾಗಿ ಮಳೆ ಆದರೆ ಬರ್ತಿತ್ತು, ಮಳೆಗಾಲ ಜಾಸ್ತಿ ಆದ್ರೂ ಹೋಗಿಬಿಡ್ತಿತ್ತು. ಆಮೇಲೆ ಆ ಇದ್ರೊಳಗೆ ನಾವು ಕೂಲಿ ರೀ ಸರ್, ಹೊರಗಡೆ ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ವಿ ಕೃಷಿನ. ಅಂಥ ಒಂದು ಸಂದರ್ಭದೊಳಗೆ ಈ ಬೈಪ್ ಸಂಸ್ಥೆ ನಮ್ಮಲ್ಲಿ ಬಂತು ರೀ. ಬಿ ಪಿ ಎಲ್ ಕುಟುಂಬ ಇದ್ದಿದ್ದನ್ನು ಅವ್ರನ್ನ ಅವರಲ್ಲೇ ಇದ್ದ ಸಂಪನ್ಮೂಲನ ಬಳಸ್ಕೊಂಡು ಅವ್ರನ್ನ ಬಡತನ ರೇಖೆಗಿಂತ ಮೇಲೆ ತರಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ರೀ. ಓಕೆ. ಅದರೊಳಗೆ ನಮ್ಮನ್ನ ಒಂದಿಷ್ಟು 3 ಎಕರೆ ಒಳಗಡೆ ಜಮೀನು ಇರುವಂಥವ್ರನ್ನ ಆಯ್ಕೆ ಮಾಡಿ ಅವ್ರದ್ದೊಂದು ಸ್ವಸಹಾಯ ಸಂಘ ಮಾಡಿ ಅವರಿಗೆ ಮರ ಆಧಾರಿತ ಕೃಷಿ ಮಾಡೋದು, ಒಣ ಬೇಸಾಯದಲ್ಲಿ ಮರ ಆಧಾರಿತ ಕೃಷಿ ಮಾಡೋದನ್ನು ಕಲಿಸ್ಕೊಟ್ರಿ ಸರ್ ಅವರು. ಅಂದ್ರೆ ಹಣ್ಣಿನ ಗಿಡ 1 ಎಕರೆದಾಗ ಮಾಡಿದ್ರಿ ಅವರು. 1 ಎಕರೆದೊಳಗೆ ಸುಮಾರು 600-800 ಕಾಡು ಗಿಡ ರೀ ಸರ್. ಹುಲಿವಾರದ ಬಾರ್ಡರ್ಗೆ ಕಾಡು ಗಿಡ, ಅದು ಒಂದೇ ಥರದ್ದಲ್ರಿ. ನಮ್ಮ ದನಗಳು ಮೇವಿಗೆ ಬರ್ಬೋದು, ಅಥವಾ ನಮ್ಗೆ ಮರ ಮುಟ್ಟು ಕೃಷಿಗೆ ಸಂಬಂಧಪಟ್ಟ ಸಾಮಾನು ಮಾಡಿಸ್ಕೊಳ್ಳಿಕ್ಕೆ ಬರುವಂಥವು, ಆಮೇಲೆ ನಮ್ಮ ಮನೆಗೆ ಉಪಯೋಗ ಆಗುವಂಥ ಮರ ಮುಟ್ಟು ಆಗುವಂಥವನ್ನು ಹಾಕಿ ಹುಲಿವಾರದ ಬೇಲಿಗೆ 600-800 ಕಾಡು ಗಿಡ ರೀ ಸರ್. ಸುಮಾರು 15-20 ಜಾತಿ ಗಿಡಗಳು. ಯಾವ್ಯಾವ ಒಂದು ನೆನಪು ಅದಾವ ರೀ ಸರ್? ಅಕೇಶಿಯಾ ಕೊಟ್ರಿ ಸರ್, ತೇಗ, ನೆಲಗಿರಿ, ಆಮೇಲೆ ಹುಲ್ಗುಲ್ ಗಿಡ ರೀ, ಆಮೇಲೆ ಮುತ್ಲ, ಸೂಬಬಲ್, ಅನೇಕ ಹಿಂಗೆ ಒಂದು 15-20 ಜಾತಿ ಗಿಡಗಳು ರೀ ಈಗೂ ಅದಾವ ರೀ ನಮ್ಮಲ್ಲಿ. ಎರಡು ಸಲ ಕಟಾವ್ ಆಗಿದಾವ್ರಿ ಈಗ 97. ಯಾವ ಕಟಾವ್ ಆಗಿದಾವ? ತೇಗ ಒಂದು 15-16 ವರ್ಷಕ್ಕೆ ಕಟಾವ್ ಮಾಡಿದ್ವಿ ಸರ್. ನೆಲಗೇರಿನ ಒಂದು 8-10 ವರ್ಷಕ್ಕೆ ಕಟಾವ್ ಮಾಡಿದ್ವಿ. ಆಮೇಲೆ ದನಗಳು ಮೇವಿಗೆ ಬರುವಂಥವು ಏನೈತಿ ಆಗಾಗ ಕಟಾವ್ ಮಾಡಿ ಅವು ದನಕ್ಕೆ ಮೇವು ಹಾಕ್ತಾ ಇರ್ತೀವಿ. ಆಮೇಲೆ ಕೆಲವಷ್ಟು ನಮ್ಗೆ ಉರುಳು ಕಟಿಗೆ ಬೇಕಂದ್ರೆ ಬಳಕೆ ಮಾಡಲಿಕ್ಕೆ ಕಡ್ಕೊತೀವಿ ರೀ. ಹಂಗೆ ನಮಗೆ ಸಾಕಷ್ಟು ಉಪಯೋಗ ಆತು ರೀ ಸಮಗ್ರ ಕೃಷಿ ಮಾಡಿದ್ದ. ಹೌದಲ್ಲ, ಆಮೇಲೆ ಒಂದು ಒಂದು ಎಕರೆದೊಳಗೆ 40 ಹಣ್ಣಿನ ಸಸಿ ಕೊಟ್ಟಿದ್ದರು ಸರ್ ಅವರು, ಚಿಕ್ಕು ಮಾವು ಹುಣಸೆ ಗಿಡನ. ನಮ್ಮಲ್ಲಿಗೆ ಒಂದು 20 ಚಿಕ್ಕು ಗಿಡ ಇದಾವೆ, ಆಮೇಲೆ ಒಂದು 10 ಮಾವಿನ ಗಿಡ ಇದಾವೆ, 7 ಹುಣಸೆ ಗಿಡ ಇದಾವೆ ರೀ ಸರ್. ಅವು ಆದಾಯ ಬರ್ತಾಯಿದೆ. ಆಮೇಲೆ ನಮ್ಮಲ್ಲಿ ಅವಾಗ ಅವರು ನಮ್ಮನ್ನು ಫಲಾನುಭವಿ ಮಾಡಿಕೊಂಡಾಗ ಒಂದು ಆಕಳ ಇತ್ತು ಸರ್ ನಮ್ಮದು. ಈಗ ನಮ್ಮನೆಯೊಳಗೆ ಒಂದು 10 ದನಗಳಿದಾವೆ ಸರ್, ಆಕಳ ಎತ್ತು ಆಮೇಲೆ ಕರುಗಳು ಸೇರಿ 10 ದನಗಳಿದಾವೆ. ಆಮೇಲೆ ಅವಾಗ ಹಬ್ಬಬ್ಬ ಅಂದ್ರೆ 6-8,000 ನಮ್ಮ ಉತ್ಪನ್ನ ಬರ್ತಿತ್ತು ಒಂದು ಎಕರೆ ಒಳಗೆ. ಎಷ್ಟು? 6-8,000 ಬರ್ತಿತ್ತು ಒಂದು ವರ್ಷಕ್ಕ. ಒಂದು ವರ್ಷಕ್ಕೆ ರೀ. ಇವಾಗ ನಮ್ಮಲ್ಲಿ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ರೀ, ಅದು ಒಂದು ಎಕರೆ ಒಳಗೆ ರೀ. ಅದರೊಳಗೆ ಏನೇನು ಮಾಡಿದ್ದೀವಿ ಅಂತ ಹೇಳ್ತೀನಿ ಸರ್. ನಾವು ಒಂದು ಎಕರೆ ಹೊಲ ಇದೆ ರೀ, ಅದನ್ನು ಹುಲಿವಾರದ ಕಾಡುಗಳನ್ನು ಹಚ್ಕೊಂಡೀವಿ. ಆಮೇಲೆ ಹಣ್ಣಿನ ಗಿಡ ಹಚ್ಚಿದ್ದೀವಿ. ಆಮೇಲೆ ಒಂದು ಸುಮಾರು 1.5 ಗುಂಟೆ ಒಳಗೆ ಎರೆಗೊಬ್ಬರ ತಯಾರಿಕೆ ಘಟಕ ಮಾಡ್ಕೊಂಡಿದ್ದೀವಿ ರೀ. ಎರೆಹುಳು ಗೊಬ್ಬರ ಘಟಕದಿಂದನೂ ನಮಗೆ ವರ್ಷಕ್ಕೆ 1.5-2 ಲಕ್ಷ ಬರ್ತೈತೆ ರೀ. ಅಂದರೆ ನಮ್ಮಲ್ಲಿ ಇದ್ದ ಸಂಪನ್ಮೂಲನ ಬಳಸ್ಕೊಂಡು ನಾವು ಹೆಂಗೆ ನಮ್ಮ ಆದಾಯ ಹೆಚ್ಚು ಮಾಡ್ಕೋಬೇಕನ್ನೋದನ್ನು ನಮಗೆ ಸಾಕಷ್ಟು ತರಬೇತಿಗಳನ್ನು ಕೊಡಿಸಿದ್ರು ಸರ್ ಅವರು. ಏನೇನು ಅಲ್ಲಿ ತ್ಯಾಜ್ಯಗಳನ್ನೆಲ್ಲ ಬಳಸ್ಕೊಂಡು? ಎಲ್ಲ ಬಳಸ್ಕೊತೀವಿ ರೀ. ಏನಂದ ತಪ್ಪಲ ರೀ, ದನ್ನ ತಿಂದು ಬಿಟ್ಟಿದ್ದ ತಾಜಾ, ಆಮೇಲೆ ಸಗಣಿ. ಸಗಣಿನೂ ಕೂಡ ಹಂಗೆ ಬಳಸೋದಿಲ್ಲ ರೀ, ಅದನ್ನ ಬಯೋಗ್ಯಾಸ್ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ಎರೆಗೊಬ್ಬರಕ್ಕೆ ತಪ್ಪಲ ಇವು ಸದಿ ಹಾಕಿದ್ರೆ ಅದು ಸಗಣಿ ರಾಡಿ ಮಾಡಿ ಹಾಕ್ಬೇಕು ರೀ ಸರ್, ಅದು ಕೊಳಿಲಿಕ್ಕೆ. ಅದನ್ನು ಮತ್ತು ಇನ್ನೊಂದು ಉಪಯೋಗ ಮಾಡ್ಕೋಬೇಕಂತ ತಿಳ್ಕೊಂಡು ಬಯೋಗ್ಯಾಸ್ ಮಾಡಿದ್ವಿ ಸರ್. ಬಯೋಗ್ಯಾಸ್ ಮಾಡಿ ಗ್ಯಾಸ್ಲಿಂದ ಫ್ರೀ ಗ್ಯಾಸ್ ಬರ್ತದೆ ಸರ್ ನಮಗೆ. ಆಮೇಲೆ ಅದು ಬಂದಿದ್ದೇನು ಸ್ಲರಿ ಬರ್ತತಲ್ಲ, ಅದನ್ನು ಎರೆಹುಳ ಗೊಬ್ಬರಕ್ಕೆ ಉಪಯೋಗ ಮಾಡ್ತೀವಿ. ಆದರೆ ಏನು ನೀರು ಹಾಕಬೇಕಾಗಿಲ್ಲ ಅವಾಗ? ಏನು ಹಾಕೋದು ಬೇಕಾಗಿಲ್ಲ ಸರ್, ಎಲ್ಲ ಇದು ಸ್ಲರಿನೇ ಬಂದ್ಬಿಡ್ತದೆ ಸರ್. ರಾಡಿದ್ದಂಗೆ ಇರ್ತೈತಿ. ಆಮೇಲೆ ಇದು ಮಾಡಿದ್ದೀವಿ ರೀ. ಆಮೇಲೆ ಅದು ಬಯೋಗ್ಯಾಸ್ಗೆ ನಮ್ಮ ಲ್ಯಾಟ್ರಿನೂ ಸಹ ಕನೆಕ್ಟ್ ಮಾಡಿದ್ದೀವಿ ರೀ ನಾವು. ನಮ್ಮ ಇದನ್ನು ಕೂಡ ಗ್ಯಾಸ್ ಆಗಿ ಪರಿವರ್ತನೆ ಆಗ್ತೈತಿ. ಸಗಣಿನೂ ಸಾಕಷ್ಟು ಸಿಗುತ್ತೆ ನಿಮ್ಮ? ಸಿಗ್ತದ್ರಿ, 8 ದಿನ ಆದರೆ ಸಾಕಷ್ಟು ಸಗಣಿ ಸಿಗತ್ತೆ ರೀ ಸರ್. ಆಮೇಲೆ ಅದನ್ನು ಕೂಡ ನಾವು ಇದು ಮಾಡೋದಿಲ್ಲ, ಅದರದ್ದು ಕೂಡ ಗ್ಯಾಸು ಅಟ್ಯಾಚ್ ಇದು ಮಾಡಿದ್ದೇವೆ ರೀ. ಅಷ್ಟು ಸಗಣಿನೂ ಉಪಯೋಗಿಸ್ತಾರೆ? ಅಷ್ಟೂ ಉಪಯೋಗಿಸೋದಿಲ್ಲ ಸರ್, ದಿವಸಕ್ಕೆ ಒಂದು ಬುಟ್ಟಿ ಹಾಕ್ತೀವಿ. ಉಳಿದಿದ್ದು ಏನು ಮಾಡ್ತೀವಿ? ಉಳಿದಿದ್ದು ಅದು ಇದಕ್ಕೆ ತಿಪ್ಪಿಗೆ, ಆ ತಿಪ್ಪಿದು ಅದು ಎರೆಗೊಬ್ಬರನ ಆಗತ್ತೆ ರೀ ಸರ್. ತಿಪ್ಪಿನ ಎರೆಗೊಬ್ಬರ? ಹಾಂ ಹಾಂ ಹಾಂ. ಅದು ಇದು ಮಾಡ್ಕೊಂಡಿದ್ದೀವಿ ರೀ. ಎರೆ ತೊಟ್ಟಿ ಏನು ಕಟ್ಟಿಲ್ಲ? ಕಟ್ಟಿದ್ದೀವಿ ರೀ. ಅದು ಸಣ್ಣ ಪ್ರಮಾಣ ಇದ್ದವು ರೀ, ಮೊದಲು ಇವು ಪಾಟಿಗಲ್ಲಿ ತೊಗೊಂಡು ಒಂದು 8 ಮಾಡ್ಕೊಂಡಿದ್ವಿ. ಈಗ ಎನ್ ಆರ್ ಐ ಜಿ ಒಳಗೆ ಒಂದು ಇದು ಇತ್ತು ರೀ, ಯೋಜನೆ ಇತ್ತು, ಅದು ಅದರೊಳಗೆ ಒಂದು 6 ಗುಂಡಿ ಮಾಡಿದ್ದೇವೆ ಸರ್. 3 ಫೂಟ್ ಅಗಲ, ಒಂದು 3 ಫೂಟ್ ಎತ್ತರ, ಒಂದು 15 ಫೂಟ್ ಉದ್ದನೂ 6 ಗುಂಡಿ ಮಾಡ್ಕೊಂಡಿದ್ದೀವಿ ಮಾಡಿದ್ದೀವಿ. ಆಮೇಲೆ ಶೆಡ್ ಮಾಡಿದ್ದೀವಿ ರೀ, ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೆಡ್ ಮಾಡಿದ್ದೀವಿ. ಅಂದರೆ ಮಳೆಗಾಲದಾಗ ಮಳೆ ಆಯಿತು, ಗೊಬ್ಬರ ಆಸೆ ಐತಿ, ನಮ್ಮ ಸಾಣಿಗೆ ಹಾಕಕ್ಕಾಗಂಗಿಲ್ಲ ಅಂತ ಹೇಳೋಂಗಿಲ್ಲ ರೀ. ಆ ಶೆಡ್ ಒಳಗೆ ಮಾಡೋದ್ರಿಂದ ನಾವು ಮಳೆಗಾಲದಾಗೂ ನಾವು ಅದನ್ನ ತೆಗಿಬೋದಂತ. ಒಂದು ಸ್ವಲ್ಪ ಮಲ್ಲಾಡ ಏರಿ ಬರ್ತೈತೆ ರೀ ನಮ್ಮದು. ಹಿಂಗೆ ಬೈಲು ಇತ್ತಂದ್ರೆ ಮಳೆ ಆತಂದ್ರೆ ಒಂದು ವಾರ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅದ್ರಾಗ. ಈಗ ಅದನ್ನು ಶೆಡ್ ಮಾಡಿದ್ರಿಂದ ಏನಾಯ್ತು ಅಂತಂದ್ರೆ ನಾವು ಮಳೆಗಾಲದಾಗೂ ಮಾಡ್ಕೋಬಹುದು, ಮಳೆಗಾಲದಾಗೂ ಮಾಡ್ಬೋದು ರೀ. ಆ ಥರ ಆಗಿದೆ. ಅಷ್ಟು ಕಾಸ್ಟ್ಲಿ ಶೆಡ್ ಬೇಕಾಗುತ್ತಾ? ಕಾಸ್ಟ್ಲಿ ಅಂದ್ರೆ ಸರ್, ನಮ್ಗೆ ಜಮೀನು ಕಡಿಮೆ ಇರೋದ್ರಿಂದ ನಾವು 3 ಜನ ಅಣ್ಣತಮ್ಮಂದಿರಿದ್ದೀವಿ, ಹಂಗಾಗಿ ಅದೋ ಒಂದು ನಮಗೆ. ಎಷ್ಟು ಗೊಬ್ಬರ ತಯಾರಾಗುತ್ತೆ ಸರ್? ಸುಮಾರು ನಾವು ಒಂದೂವರೆ ತಿಂಗಳ 2 ತಿಂಗಳಿಗೆ ಅಂತಂದ್ಬಿಡುತ್ತೆ. ಹಾಂ, 1.5-3 ಟನ್ ಬರ್ತದೆ ಸರ್ ಒಂದೊಂದು ಸಾರಿಗೆ ರೀ. ಆಮೇಲೆ ನಾವು ತೊಟ್ಟಿಯೊಳಗೆ ಮಾಡೋದ್ರ ಬದಲಾಗಿ ಮಡಿನೂ ಮಾಡಿ ಮಾಡ್ತೀವಿ ರೀ. ಮಡಿನೂ ಮಾಡಿರ್ತೀವಿ, ನೆಲ ಮೇಲೆ ಮಡಿ ಮಾಡಿ ಮಾಡ್ತೀವಿ ಅದು ಶೆಡ್ನೊಳಗೆ. ಅದೆಲ್ಲನು ಮಡಿ ಮಾಡಿ ಮಾಡೋದಕ್ಕೂ ಈ ರೀತಿ ತೊಟ್ಟಿ ಮಾಡಿ ಮಾಡೋದಕ್ಕೂ ವ್ಯತ್ಯಾಸ ಐತಿ? ವ್ಯತ್ಯಾಸ ಐತಿ ರೀ ಸರ್. ಹೆಂಗೆ ವ್ಯತ್ಯಾಸ ಐತೆ ಅಂದ್ರೆ ಮಡಿ ಮಾಡಿ ಮಾಡೋದ್ರಿಂದ ಗೊಬ್ಬರ ಜಾಸ್ತಿ ಬರ್ತದೆ ಸರ್. ಹೌದಾ? ಹಾಂ, ತೊಟ್ಟಿ ಮಾಡೋದ್ರಿಂದ ಕಡಿಮೆ ಬರ್ತೈತಿ. ಅಂದರೆ ನಮ್ಮ ನೀರು ಹೊಡೆಯುವ ವ್ಯತ್ಯಾಸ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 3 ಫೂಟ್ ಹೈಟ್ ಇರ್ತೈತಿ ರೀ, ಅದಿಲ್ಲ ಒಂದು ಫೂಟ್ ಕಸ ಹಾಕ್ಕೊಂಡು ಅದು ನೀರು ಹೊಡ್ಕೋತ ಇದ್ವಿ ಅಂದರೆ ಅದು ಸರಳ ಹುಳ ಆಡ್ತೈತಿ ರೀ ಅದಕ್ಕೆಲ್ಲ. ಈಗ 3 ಫೂಟ್ ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗ್ತೈತಿ ರೀ, ಅದನ್ನು ಆಗಾಗ ಮೇಂಟೆನೆನ್ಸು ಜಾಸ್ತಿ ಇರ್ತೈತಿ ರೀ ಅದಕ್ಕೆ, ಇದಕ್ಕಿರಲ್ಲ. ಒಂದು 15 ದಿನ 20 ದಿವಸ ಬಿಟ್ಟು ಅದು ಮೇಲಿಂದೆಲ್ಲ ತಿಂದೈತೆ ಅಂತ ಗೊತ್ತಾದಾಗ ಒಂದ್ಸಲ ಕೆಳಗಡೆಯಿಂದ ಮೇಲೆ ಮಾಡಿಬಿಟ್ರೆ ಅದೆಲ್ಲ ಪೂರ್ತಿ ಆಗೋಮಟ ಆತಂದ್ರೆ ಗೊತ್ತಾಕತಿ ತಕೊಂಬಿಡ್ತೀವಿ ರೀ. ಹುಳ ಹಂಗೆ ಮಣ್ಣಲ್ಲಿ ಹೋಗಲ್ಲ? ಏ ಹೋಗೋದಿಲ್ಲ ಸರ್, ಮಣ್ಣಲ್ಲಿ ಯಾವಾಗ ಹೋಗ್ತದಂದ್ರೆ ಸರ್, ನಾವು ಸರಿಯಾಗಿ ಅದನ್ನು ಮಡಿ ಮಾಡಿ ನೀರು ನೋಡ್ಕೊಂಡಿಲ್ಲ ಅಂತಂದ್ರೆ ಮಣ್ಣೊಳಗೆ ಹೋಗ್ತೈತೆ ರೀ. ಅದಕ್ಕೆ ತಿನ್ನಕ್ಕೆ ಆಹಾರ ಮತ್ತು ತೇವಾಂಶ ಐತಿಲ್ಲ ಅಂತ ನಾವು ನೋಡಲೇ ಇಲ್ಲ ಅಂತಂದ್ರೆ ಅನಿವಾರ್ಯ ರೀ, ಅದು ಬದುಕೋದಕ್ಕೋಸ್ಕರ ಮಣ್ಣೊಳಗೆ ಹೋಗ್ತೈತಿ. ಹುಳನೂ ಮಾರ್ತೀರಿ? ಹುಳನೂ ಮಾರ್ತೀವಿ ರೀ ಸರ್. ಒಂದು ಕಟಾವಿಗೆ 35 ಕ್ವಿಂಟಲ್? 35 ಅಲ್ರಿ, 25 ರಿಂದ 30 ಕ್ವಿಂಟಲ್ ಬರ್ತೈತಿ ರೀ. ಹೌದಲ್ಲ? ಅಷ್ಟು ಬರುತ್ತೆ 30 ಕ್ವಿಂಟಲ್ ಅಂದ್ರೆ ಒಟ್ಟು ಒಂದು 5-6 ಕಟಾವು? 5-6 ಕಟಾವು ಬರ್ತೈತಿ ರೀ, ಇನ್ನೂ ಒಂದು ಹೆಚ್ಚಿಗೆ ಬರ್ತದೆ. ಯಾಕಂದರೆ ಈ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಂಗೆ ಬೇಗ ಬೇಗ ಆಗತ್ತೆ ರೀ. ವರಮ್ಸ್ ಕಡಿಮೆ ಇದ್ದಾಗ ಲೇಟ್ ಆಗತ್ತೆ ರೀ ಸ್ಟಾರ್ಟಿಂಗಲ್ಲಿ. ಹೆಂಗೆ ಮಾರಾಟ ಮಾಡ್ತೀರಿ? ಅದು 600-650 ರೂಪಾಯಿ ಕ್ವಿಂಟಲ್ನಂಗೆ ಮಾರಾಟ ಮಾಡ್ತೀವಿ ರೀ. ಅಲ್ಲಿಗೆ ಬಂತು ಒಂದು ಅಲ್ಲಿಗೆ ಬಂದು ಹೋಯ್ತಾರ ರೀ. ನಾವು 97 ಮಾಡ್ತಾ ಇರ್ತೀವಿ, ಇವತ್ತಿಗೂ ಅದು ಸ್ಟಾಕ್ ಉಳಿದಿಲ್ಲ ರೀ ನಮ್ಮ ಕಡೆ. ಹೌದಲ್ಲ? ಇನ್ನೂ ಅಡ್ವಾನ್ಸ ಹೇಳಿ ಹೋಯ್ತಾರೆ. ಆಮೇಲೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ರೀ. ಏನಂತಂದ್ರೆ ನಮಗೆ ಕಾಯಂ ನಮ್ಮಲ್ಲಿ ಹೋಗ್ತೈತೆ ಅಂತಂದ್ರೆ ಈ ಕೆಲವೊಂದು ಕಡೆ ಮಾಡೋರೆಲ್ಲ ಎರೆ ಮಣ್ಣು ಅದು ಸೇರಿಸಿ ಮಾಡ್ತಾರೆ, ಇಲ್ಲ ನಾವು ಏನು ಮಾಡ ಸದಿ ಸೊಪ್ಪು ಸಗಣಿ ಅದನ್ನು ಹಾಕಿ ಮಾಡಿರ್ತೀವಿ. ಆಮೇಲೆ ಗೊಬ್ಬರ ಬಳಸ್ಬೋದು ರೀ, ನಾವು ಸಗಣಿ ಗೊಬ್ಬರ ಬಳಸ್ಕೊಂಡು ಮಾಡ್ಬೋದು. ಹಂಗಾಗಿತ್ತು ಅಂದ್ರೆ ಪ್ಯೂರ್ ಇರ್ತೈತೆ ರೀ ಅದು, ಹಂಗಾಗಿ ನಮ್ಗೆ ಗೊಬ್ಬರ ಮಾರಾಟ ನಿಲ್ಲಂಗಿಲ್ಲ ರೀ. ಹೋಗ್ಬಿಡ್ತೀವಿ, ಗುಣಮಟ್ಟದ ಗೊಬ್ಬರ ಅಂತೇಳಿ ತೊಗೊಂಡೋಗ್ತಾರೆ. ತೊಗೊಂಡೋಗ್ತಾರೆ ರೀ ಸರ್. ಕಾಯ್ಮೆ ಒಯ್ತಾರೆ ರೀ ಅವರು, ಅಂದರೆ ದೊಡ್ಡ ದೊಡ್ಡ ಜಮೀನು ಇರೋ ರೈತರು, ಅವ್ರಿಗೆ ಮಾಡೋಕ್ಕಾಗಲ್ಲ ರೀ, ಹಂಗಾಗಿ ಅವರು ನಮ್ಮ ಕಡೆನೇ ಬಂದು ತೊಗೊಂಡೋಗ್ತಾರೆ ಸರ್. ಹಣ್ಣಿಂದ ಎಷ್ಟು ಬರ್ತದೆ? ಹಣ್ಣಿಂದ ಸರ ಸಪೋಟದ್ದು ಒಂದು ಸ್ವಲ್ಪ ಮಾರಾಟ ಕಡಿಮೆ ಐತೆ ರೀ. ಈಗ ಹಣ್ಣಿಂದು ಹಣ್ಣಿಂದು ಸಪೋಟ ಹಚ್ಚಿದ್ದೀವಿ ರೀ, ಸಪೋಟ ಹಣ್ಣಿಂದ ಒಂದು ಸ್ವಲ್ಪ ಮಾರಾಟ ಕಡಿಮೆ ಆಗುತ್ತೆ ರೀ ಅದರ, ಹಂಗಾಗಿ ನಡಿ ಒಂದೊಂದು ಮಾವು ಮಾಡ್ಕೊಂಡಿದ್ದೀವಿ ರೀ. ಮಾವು ಮಾಡಿ ಈಗ ಒಂದು 3 ವರ್ಷ ಆಯ್ತು ರೀ ಬರಕತ್ತಿ, ಅವನೇನು ಮಾರಾಟ ಮಾಡೋಕತ್ತಿಲ್ಲ. ಒಟ್ಟು ಒಂದು 10-15 ಸಾವಿರ 20 ಸಾವಿರದ ಮಟ್ಟ ನಮ್ಗೆ ಆದಾಯ ಬರ್ತೈತೆ ರೀ ಅದು ಒಂದು ವರ್ಷಕ್ಕೆ ಹಣ್ಣಿಂದು. 15-20 ಅಂದರೆ ಹುಣಸೆ ಗಿಡ, ಆಮೇಲೆ ಹುಣಸೆ ಹಣ್ಣು ಸಪೋಟ ಸೇರಿ ನಾವೇ ಕುಂತು ಮಾರಿದ್ರೆ ಜಾಸ್ತಿ ಆಗತ್ತೆ ರೀ ಸರ್, ನಮ್ಗೆ ಆಗಲ್ಲ ರೀ ಅದು. ಅವರು ತಗೊಳ್ಳೋರು ಬಂದಾಗ ಕೊಟ್ಬಿಡ್ತೀವಿ. ಮತ್ತೆ ಬರ್ತಾನ? ಹಾಂ, ಈಗ ಈ ಹಣ್ಣಿಂದಾಯ್ತು, ಗಿಡ ಮಾರ್ತಿರಲ್ಲ ಗಿಡವನ್ನು ಅವಾಗ ಇವಾಗ ಕಟ್ಟಿಗೆ ಕಟ್ಟಿಗೆ ಮಾರಾಟ ಮಾಡಂಗಿಲ್ಲ ರೀ ಸರ್, ಮಾರಾಟ ಮಾಡಂಗಿಲ್ಲ. ಮತ್ತೆ ಏನು ಮಾಡಿದ್ರಿ? ಕಟಾವು ಮಾಡಿದೆ 8 ವರ್ಷಕ್ಕೆ 10 ವರ್ಷಕ್ಕೆ 16 ವರ್ಷಕ್ಕೆ ಅಂತ. ಒಂದು ನಾವು 3 ಮಂದಿ ಅಂತ ಬಂದಿರ, 3 ಮಂದಿಗೆ ಅದೇ ಕಟ್ಟಿಗೆ ಬಳಸ್ಕೊಂಡು ಮನೆ ಹಾಕೊಂಡಿದ್ದೀವಿ ರೀ ಸರ್. ಬಾಗಿಲಿಗೆ ನಿಮ್ಮ ಬೆಳೆಗಳಿಗೆ ಏನು ತೊಂದರೆ ಆಗಲಿಲ್ಲ ಅಷ್ಟೆಲ್ಲ ಗಿಡಗಳು? ಬೆಳೆಗಳಿಗೆ ತೊಂದರೆ ಹಂಗೆ ವಿಚಾರ ಮಾಡಿದಾಗ ಭಾಳಷ್ಟು ಜನ ತೆಗ್ದಾರ್ರಿ ಹಂಗಂದು ಅದು ಲುಕ್ಸಾನ್ ಇದೆ ಅಂತೇಳಿ. ಅದು ಲುಕ್ಸಾನ್ ಇಲ್ಲರಿ, ಭಾಳ ಲಾಭ ಐತಿ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅವರು. ಅದರ ಬೆಳೆ ಬರೋದಿಲ್ಲ ಅನ್ನೋದನ್ನು ಅಷ್ಟೇ ಇದು ಮಾಡ್ತಾರೆ. ಇಲ್ಲಿ ಒಂದು ಸಪೋಟ ಗಿಡ ಐತಿ, ಇದ್ರ ಉಳಿವಾರ್ದ ಇಷ್ಟು ಜಾಗ ಹೋಗೈತೆ ಅಂತಂದ್ರೆ ಅದರ ಹಣ್ಣಿನ ಗಿಡದಾಗ 1,000 ಸಿಕ್ತಿರ್ತೈತೆ ರೀ. ಅವು ತಳಗಿಂದ ಅಷ್ಟೇ ವಿಚಾರ ಮಾಡ್ತೇವೆ ಅಲ್ಲಿ ಬೆಳೆ ಬಂದಿಲ್ಲ ಅಂತೇಳಿ. ಹಂಗೆ ಮಾಡಿ ಭಾಳ ಜನ ತೆಗ್ದಾರ್ರಿ ನಮ್ಮಲ್ಲಿ ಅವನ್ನ, ನಮ್ಗೆ ತೆಗಿಯಕ್ಕೆ ಮನಸ್ಸಿಲ್ಲ ಸರ್. ಬೇಕಾದ್ರೆ ಹಕ್ಕಿ ಪಕ್ಷಿ ತಿಂದು ಹೋಗ್ಲಿ ಅವು. ಆಮೇಲೆ ನಮ್ಗೆ ಮೊದಲಿಂದ ಅದಾಗಿ ಬರ್ತಾ ಇರ್ತದೆ ನಿರಂತರ ರೀ ಅದು, ಯಾವ ಇದು ಇಲ್ಲ ಅದಕ್ಕೆ. ತರಕಾರಿ ಅಂತವೇನು? ತರಕಾರಿ ಅಂಥವು ಸ್ವಲ್ಪ ಮನೆ ಪೂರ್ತಿಗೆ ಅಷ್ಟೇ ಬೆಳಿತೀವಿ ರೀ, ಅವ್ನು ಮಾರಾಟ ಮಾಡುವಂಗೆ ಏನು ಬೆಳೆದಿಲ್ಲ. ಈಗ ಕರಿಬೇವು ಇರ್ಬೋದು, ಲಿಂಬು ಇರ್ಬೋದು, ಆಮೇಲೆ ತೆಂಗು ಅಂಥವೆಲ್ಲ ಸೊಪ್ಪು ಬೆಳ್ಕೊತೀವಿ ಸರ್. ಅಷ್ಟು ಮನೆಗೆ ಬೇಕಾದಷ್ಟು ಅಷ್ಟು. ಕುರಿ ಕೋಳಿ ಆಡು? ಇಲ್ಲರಿ ಮಾಡಿಲ್ಲ, ದನಗಳು ಮಾಡಿದ್ದೀವಿ. ಆಡು ಮಾಡ್ಬೇಕಂತ ಇದೆ ರೀ, ನೋಡ್ಬೇಕ್ರಿ ಇನ್ನು ನಮ್ಮ ತಮ್ಮವ್ರ ಜೋಡಿ ಮಾತಾಡಿಕೊಂಡು ಮಾಡೋಕ್ಕೆ ನಮ್ಗೆ ಅನುಕೂಲ ಇದೆ ರೀ ಸರ್, ಅದನ್ನ ಮಾಡ್ಬೋದು ನಾವು. ಆಮೇಲೆ ಮೀನುಗಾರಿಕೆ ಮಾಡ್ಬೋದು ರೀ, ಆದರೆ ನಮ್ಗೆ ಐಡಿಯಾ ಇಲ್ಲ ಅದರೊಳಗೆ, ಇನ್ನು ಯಾರನ್ನಾರ ಹಚ್ಚಿಸಿ ಮಾಡಿಸ್ಬೇಕನ್ನೋದಕ್ಕೆ. ನಮಗೆ ಹೊಂದುವಂಥ ಅಂದ್ರೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡ್ಬೋದು ಸರ್ ನಾವು. ಅದು ಅದು ಏನಂದರೆ ಯಾವುದೇ ಒಂದು ಉದ್ಯೋಗವನ್ನು ತೊಗೊಂಡ್ವಿ ಅಂದರೆ 1 ವರ್ಷ ಹೆಚ್ಚು ಕಡಿಮೆ ಅನ್ಸುತ್ತೆ ಗೊತ್ತಾಗುತ್ತೆ ಆಮೇಲೆ ಆಮೇಲೆ ಯಾವ್ಯಾವ ಮೀನು ಹೆಂಗೆ ಹೆಂಗೆ ಯಾವ ಮಾರ್ಬೇಕು ಅವು ಏನ್ ತಿಂತಾವು ಅವು ಎಲ್ಲಾನು ಬರ್ಬರ್ತ ಗೊತ್ತಾಗುತ್ತೆ. ಹಂಗೆ ಮಾಡ್ಬೋದು, ಯಾಕಂದ್ರೆ ನಮ್ದು ಒಂದೇ ಎಕರೆದೊಳಗೆ ಅದು ಬೋರ್ವೆಲ್ ಹಾಕಿದೀವಿ ಸರ್, ನಾವು ಸುಮಾರು 3 ಇಂಚ್ ನೀರಿದೆ ರೀ, ಸಾಕಷ್ಟು ನೀರು ಐತಿ ರೀ, ಮಾಡಕ್ಕೆ ಇದು ಐತಿ, ಜಾಗ ಐತಿ, ಮನೆಯವರ ಕೈ ಇಟ್ಟು ಮಾಡುವಂಗ ಅದಾರ ಅಲ್ವಾ. ಹೈನುಗಾರಿಕೆಯಿಂದ ದಿನ ನಮ್ಗೆ ಒಂದು ಸರಾಸರಿ ರೀ ಒಂದು ದಿವಸ ಈಗ 5 ಲೀಟ್ರ್ ಕೊಡ್ತೀರಿ, ಒಂದು ಆಕಳು ಹಿಂಡ್ತೈತಿ ಈಗ, ಆಮೇಲೆ ಒಮ್ಮೊಮ್ಮೆ 2-3 ಹಿಂಡ್ತಿರ್ತಾವೆ, ಅವಾಗ 10-15 ಲೀಟ್ರ್ ದಿವಸ ಆಗ್ತಾವೆ ರೀ. ಮಾರಾಟ ಮಾಡ್ತೀವಿ, ಡೈರಿ ಇದೀರಿ ಊರೊಳಗೆ, ಡೈರಿ ಕೊಡ್ತೀವಿ. ಅದರಿಂದ ಎಷ್ಟು ಬರುತ್ತೆ ನಿಮಗೆ? ಅದರಿಂದ ಅಂತಂದ್ರೆ ಸರ್ ಹಂಗೆ ಲೆಕ್ಕ ಇಟ್ಕೊಂಡಿಲ್ಲ ನಾವು, ಒಟ್ಟು ಒಂದು ಹೈನು ಮುಗಿರೊಳಗೆ ಅಂತಂದ್ರೆ ಒಂದು 35-40 ಸಾವಿರ ಅಂತೂ ಬರ್ತದೆ ರೀ. ಓ, ಒಂದು ಕರು ಹಾಕಿ ಆ ಹೈನು ಮುಗಿ ಮಠ ಅಂತಂದ್ರೆ ಬರ್ತೈತಿ ರೀ. ಅಂತಂದ್ರೆ ಹಾಲಿ ಕರು ಉಳಿತು 30,000 ರೂಪಾಯಿ ಉಳಿತು. ಅದಕ್ಕೆ ಮೇವೆಲ್ಲ ಹೇಗೆ ಮಾಡ್ತೀರಿ ಸರ್? ಹೊರಗಡೆಯೂ ಒಂದು ಸ್ವಲ್ಪ ಜಮೀನು ಮಾಡ್ಕೋತೀವಿ ರೀ ನಾವು, ಲವಣಿ ಹೆಂಗೆ ದನಗಳು ಮೇವಿನ ಸಲುವಾಗಿ ಸುಮಾರು 1-8 ಎಕರೆ ಹೊರಗಡೆ ಜಮೀನು ಮಾಡ್ತೀವಿ ರೀ, ಜಮೀನು ಮಾಡ್ತೀವಿ ರೀ. ಆಮೇಲೆ ಅವಾಗ ಏನೂ ಇರಲಿಲ್ಲ ಸರ್, ನಾವು ಕೂಲಿ ಇದ್ವಿ. ಈಗ ನಮ್ಮ ಮನೆಯೊಳಗೆ ಟ್ಯಾಕ್ಟರ್ ಮಾಡ್ಕೊಂಡಿದ್ದೀವಿ ಸರ್, ಟ್ಯಾಕ್ಟ್ರು ನಮ್ಮ ಜಮೀನ ಹೊಡ್ಕೊಂಡು ಹೊರಗಡೆದು ಕೆಲಸ ಹೋಗ್ತಾರೆ. ಮಕ್ಕಳು 3 ಮಂದಿಗೆ, ಒಬ್ಬಂಗೆ 2 ಅದಾರೆ ರೀ ಗಂಡು ಮಕ್ಕಳು. ನಮ್ಗೆ ಎಲ್ಲರಿಗೂ ಮದುವೆ ಆಗಿದೆ, ಶಾಲೆ ಕಲಿಸಿರಿ ಅವ್ರಿಗೆ. ನಮ್ಮ ಮಕ್ಕಳು ಒಬ್ಬ ಮಗ IT ಆಗಿತ್ತು ರೀ, ಮಗಳದು BE ಮುಗಿತು ಸರ್, ಕೆಲಸ ಮಾಡ್ತಾ ಇದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಾಗ ಮಾಡ್ತಾ ಇದ್ದಾರೆ ರೀ. ಈಗ ಲಾಕ್ಡೌನ್ ಆದ್ರಿಂದ ಮನೆಯೊಳಗೆ ಇದು ಮಾಡ್ತಿದ್ದಾರೆ, ಇನ್ನೂ ಕಂಪ್ನಿ ಕರೆದಿಲ್ಲ, ಮನೆಯಿಂದ ಮಾಡ್ತಾರೆ ಇಲ್ಲೇ ಕೆಲಸ, ಇಲ್ಲೇ ಕೆಲಸ. ಮತ್ತೆ ಮದುವೆನು ಮಾಡಿದ್ದೇವೆ ರೀ ಮಗಳದು, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನ, ಅವನು ಬೆಂಗಳೂರಾಗ ಮಾಡ್ತಾನೆ ರೀ ಕೆಲಸ. ಹೀಗೆ ಏನೂ ಇಲ್ಲದವ್ರಿಗು ಇಷ್ಟೆಲ್ಲಾನು ಮಾಡಬೇಕು ಅಂದಾಗ ಒಂದೇ ಎಕರೆದೊಳಗೆ ಸಾಧ್ಯತೆ ಇದೆಯಲ್ಲ? ಮಾಡುವ ಸಾಧ್ಯತೆ ಇದೆ ಸರ್, ತಾಳ್ಮೆ ಬೇಕ್ರಿ ಅವನಿಗೆ. ಅವ ಈಗ ರೈತರು ಹೆಂಗಿದ್ದಾರೆ ಅಂತಂದ್ರೆ, ಇವತ್ತು ಬಂಡವಾಳ ಹಾಕಿದ್ರೆ ಅವ್ನ ಮುಂದೆ 1 ವಾರದಾಗ ಬರಬೇಕನ್ನೋ ಮಠದೊಳಗೆ ಇದ್ದಾರೆ ರೀ, ಅದು ಬರೋದಿಲ್ಲ ರೀ. ಸುಮಾರು ನಾವು ಮರ ಆಧಾರಿತ ಕೃಷಿ ಮಾಡ್ಬೇಕಂದ್ರೆ ಸುಮಾರು 4 ವರ್ಷರ ಕಾಯ್ಬೇಕ್ರಿ ನಾವು, 4 ವರ್ಷ ತಪಸ್ ಮಾಡ್ದಂಗೆ ಸರ್. ಅದು 4 ವರ್ಷ ಮಾಡಿಂದ ನಾವು ಎಲ್ಲೋ ಕುಂತ್ರೂ ನಮ್ಗೆ ಆದಾಯ ಬರ್ತಾ ಇರ್ತೈತಿ ಮರ ಆಧಾರಿತ ಕೃಷಿ ಮಾಡಿದಾಗ, ಮತ್ತು ನಿರಂತರನೂ ಕೂಡ ರೀ ಇದು. ಹಾಂ, ಸ್ವಲ್ಪ ಮಳೆ ಸ್ವಲ್ಪ ಆಯ್ತಂದರೂ ಅದಕ್ಕೆ ಬೇಕಾಗುವಷ್ಟು ನೀರನ್ನೋದು ಮಳೆಗಾಲ ಟೈಮ್ ಒಳಗೆ ಹಿಡಿದಿಟ್ಕೊಂಡಿರ್ತೈತಿ, ಆಗತ್ತೆ ರೀ. ಕಾಡು ಗಿಡನೂ ಕೂಡ ಅವು ಏನೂ ಕೇಳಲ್ಲ ರೀ ಸರ್, ತಂಪಾಡಿ ತಾವು ಬೆಳೀತಾವೆ. ಬಟ್ ನಮ್ದು ಏನು ಕೆಲಸ ಅಂತಂದರೆ, ಮೇವು ಬರುವಂಥವನ್ನು ಕಟಾವು ಮಾಡಿ ದನಗಳಿಗೆ ಮೇವು ಹಾಕಿದ್ರೆ ದನಗಳಿಗೆ ಆಹಾರ ಆಗ್ತೈತಿ. ಆಮೇಲೆ ಈ ಮರ ಮುಟ್ಟು ಬಂದಾಗ ಅವನ್ನ ಪ್ರೂನಿಂಗ್ ಮಾಡ್ಕೋತ ಇದ್ವಿ ಅಂತಂದರೆ ನಮ್ಮ ಮನೆಗೆ ಸೌದೆ ಅನುಕೂಲ ಆಗ್ತೈತಿ. ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ಕೊತ ಇದ್ರೆ ಚೆನ್ನಾಗಿ ಬರ್ತದೆ ಸರ್. ಇಲ್ಲಿಲ್ಲ, ಹೆಂಗೆ ಬೇಕಂಗೆ ಬಿಟ್ಟು ಅಂತಂದರೆ ಅದು ಅವ್ರಿಗೆ ಆದಾಯನೂ ಬರಲ್ಲ, ಆಮೇಲೆ ಅವರು ತಲೆಯೊಳಗಿಂದ ಹೋಗ್ಬಿಡ್ತೈತಿ. ಅಲ್ಲೇ ಗಿಡ ಹಚ್ಚಿದ್ವಿ ಅಂದ್ರೆ ಏನು ಬರಲ್ಲ ಅದ್ರಾಗಿಂದ ಅನ್ನೋದು. ನೀಲಗಿರಿ ಅಕೇಸಿಯ ನೆಲನು ಕಟ್ ಮಾಡಿದಿರಲ್ಲ? ಹಾ ರೀ. ಮತ್ತೆ ಚಿಗುರು ಬಂದಿದೆ? ಅಕೇಸಿಯ ಬಂದಿಲ್ಲ ಸರ್, ನೀಲಗಿರಿ ಬಂದಿದೆ ರೀ. ಹಂಗೆ ಬರ್ತಾ ಇರ್ತದೆ, ಬರ್ತಾ ಇರ್ತದೆ ಸರ್. ಅವನ್ ಬಹಳ ಹಾಕಿರೋ ಸ್ವಲ್ಪ ಇದಾವ, ಸ್ವಲ್ಪ ಇದಾವೆ ಸರ್. ಅಂದ್ರೆ ಅವನು ಎಲ್ಲಾನು ಹಾಕಿದ ಉದ್ದೇಶ ಏನಂತಂದ್ರೆ ಎಲ್ಲದರಿಂದನೂ ಬರ್ಬೇಕು. ಅಂದ್ರೆ ಇವತ್ತು ತೇಗ ಹಾಕಿದ್ವಿ ಅಂತ ತಿಳ್ಕೊರಿ, ಅದು 15 ವರ್ಷ ದಿನ ಅದು ಏನು ಬರಲ್ಲ ಅದ್ರಾಗಿಂದ. ಇವತ್ತೊಂದು ಸೂ ಬಬಲ್ ಹಾಕಿದ್ವಿ ಅಂತಂದ್ರೆ 3 ತಿಂಗಳಿಗೆನ ಅದು ಮೇವು ಬರ್ಲಿಕ್ಕೆ ಚಲೋ ಆಗ್ತೈತಿ. ಹೊಂಗೆ ಹಾಕಿರಲ್ಲ? ಹಾ, ಹೊಂಗೆ ಹಾಕಿದೇವ್ ರೀ. ಹೊಂಗೆ ಅದು ಆದಾಯ ಬರುವಂಗಿಲ್ಲ ರೀ, ಅದು ಅಷ್ಟೇ ರೀ. ಒಂದು 7-8 ಗಿಡ ಹಿಂಗೆ ಬಂದಿರ್ತಾವ್ರಿ ಅವು, ಅವು ದೊಡ್ಡ ಪ್ರಮಾಣ ಬೆಳೆಯಂಗಿಲ್ಲ ರೀ. ಅದು ಸುಮ್ಮನೆ ನೆರಳಿಗೆ ನೆರಳಿಗೆ ಅಂತೂ ಮಾಡ್ದಂಗ್ರಿ. ಮತ್ತೆ ಅದು ಕಾಯಿ ಕೊಡುತ್ತೆ, ಕಾಯಿ ಬರ್ತದೆ, ಅದು ಗೊಬ್ಬರ ಆಗತ್ತೆ ರೀ ಅಲ್ಲಿ, ಅದ್ರ ತಪ್ಪಲ. ಮತ್ತೆ ಅದು ಹೂ ಬಿಡುತ್ತೆ, ಜೇನು ಸಾಕಾಣಿಕೆ ಚಲೋ ಆಗತ್ತೆ ರೀ. ಅಂದ್ರೆ ಪ್ರಕೃತಿ ಒಳಗೆ ಎಲ್ಲವೂ ಕೂಡ ಒಂದು ಉದ್ದೇಶ ಇದ್ದೇ ಇರತ್ರಿ ಸರ್. ಹುಟ್ಟಿದೆ ಅದು ಒಳ್ಳೇದೇ ಮಾಡುತ್ತೆ, ಒಳ್ಳೇದೇ ಮಾಡತ್ರಿ. ಹುಟ್ಟಿದ್ದು ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಕಲುಷಿತ ಮಾಡತ್ತೀವಿ ಅಷ್ಟೇ ರೀ. ಈಗ ನಾವೆಲ್ಲ ಇವು ಈ ಟಾಯ್ಲೆಟು ಆಮೇಲೆ ಬಯೋಗ್ಯಾಸ್ ಅಟ್ಯಾಚ್ ಮಾಡ್ಲಿಕ್ಕೆ ಕಾರಣ ಅದೇ ರೀ, ಅದು ಬಳಕೆಗೆ ಬರ್ತೈತಿ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ ಹಾಂ ಮಾಡಿದ್ವಿ ರೀ ಸರ್. ಅದು ಆ ಕೊಂಡಿ ಬೆಸ್ಯಾಕ ನಮ್ಮ ಎಲ್ಲ ಏನಿದ್ವು ಅಂತಂದ್ರೆ ದುಡ್ಕೊಂಡು ಹೋಗೋ ಸೈಕಲ್ ಆಗಿದ್ದು ರೀ ಸರ್. ನಮ್ಮನ್ನು ಹತ್ಕೊಂಡು ಹೋಗಕ್ಕೆ ಕಲಿಸಿದವ್ರ ಬೈಪ್ ಸಂಸ್ಥೆಯವ್ರಿ, ಅವ್ರು ಕೊಂಡಿ ಎಲ್ಲ ಜೋಡಿಸಿದ್ರು ಸರ್ ಅವರು ಒಂದೇ ಹೆಂಗೆ ಅದೇ ರೀ ಸರ್. ನಮ್ಮ ನಾವು ರೈತರು ಅಂದ್ರೆ ನಮ್ಮ ದನಗಳಿಗೆ ಮೇವು ಇಲ್ಲ ಅಂತೇಳಿ ದನಗಳು ಸಾಕ್ತಿರ್ಲಿಲ್ಲ ನಾವು, ಅವನ್ನ ಬೇಲಿಗೆ ಗಿಡ ಹಾಕ್ಸಿದ್ರು ಅವು ಮೇವು ಬರ್ಲಿಕ್ಕತ್ತು ಅದಂತು. ಆಮೇಲೆ ಗೊಬ್ಬರ ದನ ಇಲ್ಲ ಅಂದ್ರೆ ಗೊಬ್ಬರ ಇರಲಿಲ್ಲ, ದನಗಳು ಅದು ಮತ್ತೆ ಗೊಬ್ಬರ ಗೊಬ್ಬರ ಬರಕ್ಕೆ ಚಲೋ ಆಯ್ತು. ಆ ಗೊಬ್ಬರನೇ ಮತ್ತೆ ಸಂಸ್ಕರಣೆ ಮಾಡೋದು, ಎರೆ ಗೊಬ್ಬರ ಮಾಡೋದು. ಆದರೆ ಒಂದು ಟ್ಯಾಕ್ಟ್ರಿಗೆ 2000 ಹಂಗೆ ಹೋಗೋದು, ಅವತ್ತು ಒಂದು ಟ್ಯಾಕ್ಟ್ರ್ ಮತ್ತು ಹೆಚ್ಚಿನ ರೇಟಿಗೆ ಮಾರಾಟ 10,000 ಸಿಗುವಂಗೆ ಆಯ್ತು ಅದ್ರಾಗೆ. ಹಂಗೆ ಅಂಥ ಒಂದು ಇದನ್ನು ನಮ್ಗೆ ಸಾಕಷ್ಟು ಒಳ್ಳೆ ಒಳ್ಳೆ ರೈತರ ಕಡೆ ಕರ್ಕೊಂಡು ಹೋಗಿ ನಮ್ಗೆ ತಯಾರು ಮಾಡಿದರೆ ಅಂದರೆ ನಮಗೊಂದು ಜಿಗುಪ್ಸೆ ಇತ್ತು ರೀ. ಏನು ನಮಗೊಂದೇ ಎಕರೆ ಹೊಲ ಇದೆಯಪ್ಪ, ಸಾಯಿವರೆಗೂ ನಾವು ಇನ್ನೊಬ್ಬರ ಜಮೀನೊಳಗೆ ದುಡಿ ತಪ್ಪಂಗಿಲ್ಲ ಅನ್ನುವಂಥ ಪರಿಸ್ಥಿತಿಯೊಳಗೆ ಇದ್ದವ್ರನ್ನ ನಮ್ಗೆ ಸ್ವಲ್ಪ ಜಮೀನು ಇದ್ರೂ ಕೂಡ ನಾವು ಆರಾಮಾಗಿ ಇರಬಹುದು ಅನ್ನೋದನ್ನು ನಮಗೆ ನಿರೂಪಣೆ ಮಾಡಿ ತೋರಿಸಿದ್ರು ಸರ್ ಅವರು ನಮ್ಮ ಕೈಲಿಂದ. ಅಂದ್ರೆ ಆದಾಯದ ಮೂಲಗಳು ಜಾಸ್ತಿ ಆದವು ರೀ ಸರ್. ಹಾಗಾಗಿ 7 ಎಕರೆ ಇದ್ರು ಸುಮ್ಮನೆ ಕುಂದಿರ್ತಾರೆ, 10 ಎಕರೆ ಇದ್ರು ಸುಮ್ಮನೆ ಕುಂದಿರ್ತಾರೆ, ಶ್ರಮ ಪಡಂಗಿಲ್ಲ. ಇವು ನಮ್ಮನ್ನ ಸುಮ್ಮನೆ ಕುಂದ್ರು ಕೊಡಂಗಿಲ್ಲ ರೀ. ಇವು ಒಂದು ಗೊಬ್ಬರ ಮಾಡಿದ್ವಿ, ನಾವು ಯಾರು ಹೋಗಿ ಕೈ ಇಟ್ಕೊಂಡು ನಿಲ್ಲಬೇಕು. ಆಮೇಲೆ ಇವತ್ತು ಬಯೋಗ್ಯಾಸ್ ಮಾಡಿವಿ, ಮುಂಜಾನೆದ್ದು ಹೋಗಿ ಸಗಣಿ ಕಾಲ್ಸಿದ್ರೂ ನಮಗೆ ಫ್ರೀ ಗ್ಯಾಸ್ ಬಂತು ಅಂದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ, ನಮ್ಮ ದುಡ್ಡೂ ಉಳಿತಾಯ ಆಗ್ತೈತಿ ಅಂತ ಒಂದು ಇದನ್ನ ಕೊಂಡು ಜೋಡಿಸಿದ್ರೆ ಜೋಡ್ಸೋಕೆ ಏನೇನು ಜೋಡಿಸಿದ್ರೆ ಏನೇನು ಆದಾಯ ಹೆಚ್ಚಿಗೆ ಬರ್ತದೆ ಅನ್ನೋದನ್ನು ನಮ್ಗೆ ಮನವರಿಕೆ ಮಾಡಿಕೊಟ್ರು ಸರ್ ಅವರು. ಹೌದಲ್ಲ, ನಿಮ್ಗೆ ಜೋಳ ಗೋಧಿ ಒಂದು ಸ್ವಲ್ಪ ಬೇಕಂದ್ರೆ ಏನು ಮಾಡ್ತೀರಿ? ಜೋಳ ಗೋಧಿ ಈಗ ಬೆಳ್ಕೋತೀವಿ ಸರ್ ನಮ್ಗೆ ಅದ್ರಾಗ, ಅದ್ರಾಗ ಅಲ್ಲ ಸರ್, ಮತ್ತು ಹೊರಗಡೆ ಜಮೀನು ಮಾಡ್ತೀವಲ್ಲ ಅದ್ರಾಗ ಬೈತೀವಿ, ಇದ್ರಾಗೂ ಬೆಳಿತೀವಿ ರೀ ಬೆಳೆನ. ಬಟ್ ಬೆಳೆಯೋದು ಆದಾಯ ಕಡಿಮೆ ರೀ ಅದು, ಅಂದರೆ ಮರಗಳು ಎಲ್ಲ ದೊಡ್ಡವು ಆಗಿಬಿಟ್ಟವು ಸರ್. ಸ್ವಲ್ಪ ಸಣ್ಣ ಸಣ್ಣ ಬರುವಂಥವನ್ನು ಬೆಳ್ಕೊಂಡು ಮನೆಗೆ ಉಪಯೋಗಿಸ್ಕೊಂಡು ದನಗಳಿಗೆ ಮೇವು ಮಾಡ್ತೀವಿ ರೀ. ಅದೇ ಹೊಲದೊಳಗೇ ಎಲ್ಲ ನಮ್ಮ ಮನೆಗೆ ಆಗುವಷ್ಟು ಬೆಳೆಯೋಕ್ಕಾಗಲ್ಲ ಸರ್, ಆಗಲ್ಲ ರೀ. ಬಟ್ ಶಕ್ತಿ ಅಂತೂ ಇರ್ತೈತೆ ರೀ, ಸಮಗ್ರ ಕೃಷಿ ಮಾಡಿದಾಗ ಮಾತ್ರ ಅದು ರೈತನಿಗೆ ದೊಡ್ಡ ಶಕ್ತಿ ರೀ ಸರ್. ಅದು ಹೌದು. ನೀರು ಏನು ವ್ಯವಸ್ಥೆ ಈಗ? ಮೊದಲು ಹೊತ್ತಾಕಿದ್ದೀವಿ ರೀ ಸರ್ ಹಣ್ಣಿನ ಗಿಡಕ್ಕೆ ನೀರು. ಹೆಂಗೆ ಹೊತ್ತಾಕಿದ್ವಿ ಅಂತಂದ್ರೆ ಅದು 1 ವರ್ಷದ ಗಿಡಕ್ಕೆ ದಿವಸಕ್ಕೆ 1 ಲೀಟ್ರ್ ನೀರು ಬೇಕಾಗಿತ್ತು ಅದಕ್ಕೆ ಬೇಸಿಗೆ ಟೈಮ್ನೊಳಗೆ. ಆವಾಗ ನಮಗೊಂದು 8-10 ಲೀಟ್ರ್ ಹಿಡಿಯುವಂಥ ಒಂದು ಮಡಿಕೆ ಕೊಡಿಸಿದರು ಸಂಸ್ಥೆಯವರು. ಅದಕ್ಕೆ ವಾರಕ್ಕೆ ಒಂದು ಸಲ ನೀರು ಹಾಕ್ತಿದ್ವಿ, ಅದಕ್ಕೊಂದು ಸಣ್ಣ ಹನಿಯಾಗಿ ದಿನಕ್ಕೆ 1-8 ದಿನಕ್ಕೆ ಖಾಲಿ ಆಗುವಂಗೆ ಹಂಗೆ ಮಾಡಿ ಒಂದು 5-6 ವರ್ಷ ಬೆಳೆಸಿದ್ವಿ ಸರ್. 5-6 ವರ್ಷ ಏನು, 1-8 ವರ್ಷ ಹಂಗೆ ಮಾಡಿ ಬೆಳೆಸಿದ್ದೀವಿ ರೀ. ಆಮೇಲಿಂದ ನಮ್ಗೆ ಆದಾಯ ಮೂಲಗಳು ಹೆಚ್ಚಿಗೆ ಆದಂಗೆ ನೀರಿನ ವ್ಯವಸ್ಥೆ ಏನೇನು ಬೇಕೆಲ್ಲನೂ ಹೆಚ್ಚು ಮಾಡ್ಕೊಂಡ್ರಿ. ಬೋರ್ವೆಲ್ ಹಾಕ್ಕೊಂಡಿದ್ವಿ ಸರ್. ಈಗ ಬೋರ್ವೆಲ್ದಿಂದ ನಿಮಗೆ ನಮಗೆ ಮತ್ತೆ ಇನ್ನೂ ಹೆಚ್ಚಿಂದ ಏನೇನು ಮಾಡ್ಕೋಬೇಕು ಅನ್ನುವಂಥ ಒಂದು ಇದು ಬಂತು ರೀ. ಮತ್ತೆ ಈಗ ಗಿಡದ ಮಧ್ಯೆ ಇದೆಯಲ್ಲ ರೀ, ಅನೇಕ ಹಣ್ಣಿನ ಗಿಡಗಳು ಸಾಲಿನ ಮಧ್ಯೆ ಕೂಡ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ತರಕಾರಿ ಹಾಕಿ, ಹೀರೆಕಾಯಿ, ಇದು ಕುಂಬಳಕಾಯಿ, ಕುಂಬಳಕಾಯಿ ಬರ್ತದೆ, ಸೌತಿಕಾಯಿ ಹಾಕಿ, ಇವೆಲ್ಲ ಬಳ್ಳಿ ಒಂದು ಸ್ವಲ್ಪ ಅದಕ್ಕೆ ತಂಪು ಸಿಗುವಲ್ಲಿ ಒಂದು ಬೀಜ ಹಾಕಿದ್ರೆ ಸಾಕು, ಪೂರ್ತಿ ಹೊಲ ಹರಡ್ಕೊಳ್ತಾ ಬೆಳೆಯುತ್ತೆ. ಹಾ, ಇಂಥವೆಲ್ಲ ಮಾಡಬೇಕು. ಬೇಲಿಗೆ ಏನು ಮಾಡ್ಕೊಂಡಿಲ್ಲ? ಬೇಲಿಗೆ ಮಾಡ್ಕೊಂಡಿಲ್ಲ ಸರ್. ಅಂದ್ರೆ ಬೇಕಾಗಿಲ್ಲ, ಬೇಲಿಗೆ ಹತ್ತಿರ ಇದ್ದಿದ್ವ ದೊಡ್ಡ ಕಾಡು ಮರಗಳು ಅದಾವ್ರಿ, ದೊಡ್ಡ ದೊಡ್ಡ ಅದಾವ. ಅಲ್ಲಿ ನಾವು ಬೀಜ ಹಾಕಿ ಹಸಿ ಮಾಡಿದ್ರು ಕೂಡ ಅವು ಬರಲ್ರಿ, ಸರಿ ಬರಲ್ಲ. ಅಂದಂಗೆ ನೀವು ಒಳಗೆ ಹೇಳಿದ್ರಲ್ಲ, ಈ ಗಿಡದಿನ ಗಿಡಕ್ಕೆ 10 ಮೀಟರ್ ಆಯ್ತು ಸರ್ ಅಂತರ, ಅಲ್ಲಿ ಒಳಗೆ ಮಾಡ್ಬೋದು ಸರ್, ಬೇಕಾದಷ್ಟು ಮಾಡ್ಬೋದು ರೀ. ಬದನೆಕಾಯಿ ಬೆಳಿಬಹುದು, ತರಕಾರಿ ಬೆಳಿಲಿಕ್ಕೆ ಅವಕಾಶ ಅವಕಾಶ ಐತ್ರಿ. ಆದ್ರೆ ಒಂದು ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲನೂ ಒಬ್ಬರೇ ಮಾಡ್ಬೇಕಾಗುತ್ತೆ, ಶ್ರಮ ಆಗುತ್ತೆ, ಆದಾಯದ ಮೂಲ ಬರ್ಬೋದು, ಆದ್ರೆ ಭಾಳ ಶ್ರಮ ಆಗುತ್ತಂತಾರೆ, ಹಂಗಾಗತ್ತ? ಅದ ರೀ ಸರ್, ನಮ್ಗೆ ಈಗ ಸಮಗ್ರ ಮಾಡ್ಬೇಕಂತ ಹೊಂಟಾಗ ನಮಗೆ ಮೂರ್ನಾಲ್ಕು ಆದಾಯ ಬರೋರೊಳಗನ ನಮ್ಗೆ ಟ್ರೈನಿಂಗ್ ಆಗಿಬಿಟ್ಟಿರ್ತೈತಿ, ನಮ್ಮ ಕೈ ಸುಮ್ಮನೆ ಇರಲ್ಲ. ಈಗ ಬೆಳಗ್ಗೆ ಎದ್ದ ತಕ್ಷಣ ಮಕ ತಕೊಂಡು ದನಗಳು ಇರ್ತಾವ, ಅವಕ್ಕೆ ಮೊಸರು ಇಡ್ಬೇಕು, ಹಿಂಡು ಟೈಮ್ ಆಗಿರ್ತೈತಿ, ಅವನ್ನ ಹಿಂಡ್ಕೋಬೇಕು. ಆಮೇಲೆ ಕಸ ಚೆಲ್ಲಿದ್ವಿ, ಕಸ ಚೆಲ್ಲಿದ್ವಿ ಅಂದ್ರೆ ಅದಕ್ಕೆ ನೀರು ಹಿಡಿಬೇಕು, ಅವೆಲ್ಲ ಇದನ್ನ ಬಂದ್ಬಿಡ್ತಾವ ನಮಗೇನು. ನಮ್ಗೆ ಅವ ಹೇಳ್ತಾವ ಏನೇನು ಮಾಡ್ಬೇಕಂತ ಹೇಳ್ತಾವ. ಅದೇ ಗಿಡಗಳು ಹೇಳುತ್ತೆ. ಈಗ ಒಂದು 10 ಎಕರೆ ಹೊಲ ಐತಿ, ಅವ್ರು ಒಂದೇ ಬೆಳೆ ಮಾಡ್ಯಾರ ಅಂತಂದ್ರೆ ಅವನ್ನ ಕಟಾವು ಮಾಡ್ಕೊಂಡು ಮನೆಗೆ ಬಂದ್ರೆ ಅಂದ್ರೆ ಮುಂದೆ ಬಿತ್ತುವರೆಗೂ ಅಲ್ಲಿ ಹೋಗಕ್ಕೆ ಮನಸ್ಸಾಗೋದಿಲ್ಲ. ಈಗ ನಮಗೆ ಕುಂದ್ರಾಕ್ ಮನಸ್ಸಾಗೋದಿಲ್ಲ. ಈಗ ನಾವು ಎಷ್ಟೊತ್ತಿಗೆ ಹೋಗಲಿ, ಏನು ಮಾಡ್ಬೇಕಂತೇಳಿ ನಮ್ಮನ್ನು ಕರೀತಾವ. ಆದರೂ ನಿಮ್ಮ ಸಹಾಯಕ್ಕೆ ಎಷ್ಟು ಜನ ಇದ್ದಾರೆ ಸರ್? ನಾವು 3 ಜನ ಅಂತ ಮುಂದಿರ್ತೀವಿ. ನಮ್ಮ ಹೆಣ್ಮಕ್ಕಳು ಕೂಡ ನಮಗೆ ಕೈ ಕೊಡಿಸ್ತಾರೆ. ಆಮೇಲೆ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ನಮ್ಮ ತಮ್ಮನ ಮಕ್ಕಳು, ಒಬ್ಬ ಟ್ಯಾಕ್ಟರ್ ನೋಡ್ಕೋತಾನೆ, ಒಬ್ಬ ಇನ್ನೂ ಕಲಿತಾನೆ. ಆಮೇಲೆ ನಮ್ಮ ಹೆಣ್ಮಕ್ಕಳು, ನಮ್ಮ ತಮ್ಮರ ಹೆಣ್ಮಕ್ಕಳು ಎಲ್ಲರೂ ಕೆಲಸಕ್ಕೆ ನಮ್ಗೆ ಮನೆಯಲ್ಲಿ ಏನೇನು ಹೊಲದಲ್ಲಿ ಕೆಲಸ ಬರ್ತಾವೆ ಅವನ್ನೆಲ್ಲ ಮಾಡಕ್ಕೆ ಬೇರೆನೇ ಇದಾವೆ ಅಂದ್ರೂ ಕೂಡ ನಮ್ಮ ಕೆಲಸಗಳು ಎಲ್ಲ ಕೂಡಿ ಅದಾವೆ ಸರ್, ಕೂಡಿ ಅದಾವು. ಆಮೇಲೆ ಬಂದಂಥದ್ದು ಅದು ಎಷ್ಟು 100 ಬರಲಿ, 100,000 ಬರಲಿ, ಭಾಗ ಮಾಡ್ಕೊಂಡು ತೊಗೊಂಡು ನಕ್ಕೊಂತ ಮಾಡ್ತೀವಿ ರೀ. ನಾವು ಇಲ್ಲಿಲ್ಲ ಅಂದರೂ ಅವರು ಮಾಡ್ತಾರೆ, ಅವರಿಲ್ಲ ಅಂದ್ರೆ ನಾವು ಮಾಡ್ತೀವಿ. ಅಂದರೆ ಹೆಚ್ಚಾಗಿ ಈಗ ಅವ್ರಿಗೊಂದು ಮನವರಿಕೆ ಆಗಿಬಿಟ್ಟಿರ್ತಾರೆ ರೀ. ಅವ್ನು ಮಾಡುವಂಥ ಟೈಮ್ನಾಗ ಸಣ್ಣವರಿದ್ರು, ಅವಾಗ ಬೇಜಾರು ಮಾಡ್ಕೋತಿದ್ರು ಅವರು. ಈಗ ಅದನ್ನು ಹಠ ಬಿಡ್ದಂಗೆ ಮಾಡ್ಕೋತ ಬಂದಿವಲ್ಲ, ಈಗ ನಮ್ಗೆ ಹೇಳೋದಿಲ್ಲ ಅವರು, ಗೊತ್ತಾಗೈತಲ್ಲ. ಮಾಡ್ತಾರೆ ಸರ್, ಎಲ್ಲರೂ ಮಾಡ್ತಾರೆ. ಕೂಡಿ ಬಾಳಿದರೆ ಸ್ವರ್ಗ ಸ್ವರ್ಗ ಸುಖ ಅಂತ ಹೇಳಿ. ಒಳ್ಳೆಯದು ಬಸಂಗೌಡ್ರೆ, ಇಷ್ಟೆಲ್ಲ ಒಬ್ಬ ಹಿರಿಯ ರೈತರಾಗಿ ಏನಂದ್ರೆ ಕಡಿಮೆ ಆದಾಯದಿಂದ ಈಗ ಆದಾಯದ ಮೂಲಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಕೃಷಿಯೊಳಗೆ 1 ಎಕರೆಯನ್ನು ನಂಬಿಕೊಂಡು ಮತ್ತು ಬೇಕಾದಾಗ ಅಲ್ಲಿಲ್ಲೇ ನಮಗೆ ಮೇವಿಗೆ ಒಂದಿಷ್ಟು ಬೇಕು, ಕಾಳಿಗೆ ಒಂದಿಷ್ಟು ಬೇಕು ಅಂತೇಳಿ ಹೊಲನೂ ಮಾಡ್ತಾ ಇದ್ರಿ, ಉಳುಮೆ ಮಾಡಿ ಅದರಿಂದ ಮತ್ತೆ ಈಗ ಆರ್ಥಿಕವಾಗಿ ಸಬಲರಾಗಿದ್ದೀವಿ ನಾವು, ಖುಷಿ ಪಡುವಷ್ಟಾಗಿದೆ ಅಂತೇಳಿ ಹೇಳಿದ್ರು. ಈ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಅರಣ್ಯ ಲಾಭದಾಯಕ ಈ ಕುರಿತು ಬಸನಗೌಡ, ಮಲ್ಲನಗೌಡ, ನಿಂಗನಗೌಡರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಿಗಿ. ಈಗ ಧಾರವಾಡ ತಾಲೂಕು ಮುತ್ತಿಗೆಯ ಬಸವ ಎಸ್ ಪಾಟೀಲ್ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತ ಕಾರ್ಯಕ್ರಮ. ಸಿಂಗಾವ ಈ ಮನೆಯ ಕುಸಿನ ಶೋಭಾನವ ನಂದದಿಗಿಯ ಈ ಮನೆಯ ಚಂದುಳ ಶೋಭಾನವ ಈ ಮನೆಯ ಚಂದುಳ ಶೋಭಾನವ ಇನ್ನು ಬೆಳೆಯೋದು ಮಲೆನಾಡ ಮುತ್ತೈದರ ಕಿಯ ಶೇಷಿಡಗಳ ಸರ ಬಾಸಿಂಗಾವ ಈ ಮನೆಯ ಕುಸಿನ ಶೋಭಾನವ ನಂದದಿಗಿಯ ಈ ಮನೆಯ ಚಂದುಳ ಶೋಭಾನವ ಮನೆಯ ಚಂದುಳ ಶೋಭಾನವ ಈ ಗೋದಂದರ ಗೋದಿನ ಪಾಯನ ಗೋಧಿ ಬೆಳೆಯುವುದು ಬೆಳಾಲ ಸರ ಬಾಸಿಂಗಾವ ಈ ಮನೆಯ ಕುಸಿನ ಶೋಭಾನವ ನಂದದಿಗಿಯ ಈ ಮನೆಯ ಚಂದುಳ ಶೋಭಾನವ ಮನೆಯ ಚಂದುಳ ಶೋಭಾನವ ದಿನ ಬೆಳೆಯುವುದು ಬೆಳ ಮುತ್ತೈದರ ಗೋಧಿಯ ಶಂದಿಡಗೊಳ ಸರ ಬಾಸಿಂಗಾವ ಈ ಮನೆಯ ಕುಸಿನ ಶೋಭಾನವ ನಂದದಿಗಿಯ ಈ ಮನೆಯ ಚಂದುಳ ಶೋಭಾನವ ಮನೆಯ ಚಂದುಳ ಶೋಭಾನವ ಜಳಂದರ ಜಳನ ಪಾಯನ ಜಳ ಬೆಳೆಯುವುದು ಗಡಿನಾಡ ಸರ ಬಾಸಿಂಗಾವ ಈ ಮನೆಯ ಕುಸಿನ ಶೋಭಾನವ ನಂದದಿಗಿಯ ಈ ಮನೆಯ ಚಂದುಳ ಶೋಭಾನವ ಮನೆಯ ಚಂದುಳ್ಳ ಸೋಬಾನವ ಸಿಂಗವ ಈ ಮನೆಯ ಕುಸಿನ ಸೋಬಾನವ ಆನಂದದಿಗಿಯ ಈ ಮನೆಯ ಚಂದುಳ ಸೋಬಾನವ ಮನೆಯ ಚಂದುಳ ಸೋಬಾನವ ಮನೆಯ ಕುಸಿನ ಸೋಬಾನವ ಆನಂದದಿಗಿಯ ಈ ಮನೆಯ ಚಂದುಳ ಸೋಬಾನವ ಈ ಮನೆಯ ಚಂದುಳ ಸೋಬಾನವ ಅವಳನ್ನು ಬೆಳೆಯುವುದು ಹಡಗದ ಮುತ್ತೈದರೆ ಅವಳದ ಶೇಷ ಅಂದಿಡಗೊಳೆ ಸರಬ ಸಿಂಗವ ಈ ಮನೆಯ ಕುಸಿನ ಸೋಬಾನವ ಆನಂದದಿಗಿಯ ಈ ಮನೆಯ ಚಂದುಳ ಸೋಬಾನವ ಈ ಮನೆಯ ಚಂದುಳ ಸೋಬಾನವ ಮುತ್ತಂದರ ಮುತ್ತೇನ ಪಾಯೇನ ಮುತ್ತು ಬೆಳೆಯುವುದು ಸಮದರ ಸರಬ ಸಿಂಗವ ಈ ಮನೆಯ ಕುಸಿನ ಸೋಬಾನವ ಆನಂದದಿಗಿಯ ಈ ಮನೆಯ ಚಂದುಳ ಸೋಬಾನವ ಈ ಮನೆಯ ಚಂದುಳ ಸೋಬಾನವ ಧಾರವಾಡ ತಾಲೂಕು ಮುತ್ತಿಗೆಯ ಬಸವ ಎಸ್ ಪಾಟೀಲ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಬಾಳಗಾವ ಸವನೀರೆ ಸಾತಿ ಮರಿನಾಗಿ ಉದರವ ಸವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಪದನಿ ಕೊಡಕ ಕಟ್ಟಿರ್ಬಿ ಗಾದಂಗ ದೊಡ್ಡ ಪಂಜವನ ಬಾಳ ಗಾವ ಸವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ದಾನಿ ತಂಗ್ಯವನ ಬಳಗದ ಕೀ ಕಾಳ ಉತ್ರಿ ಮಳಿನಾಗಿ